ಬೀಜ ಅದು ಕಾಯಿ ಬಿಡುವಂಥದ್ರಲ್ಲಿ ಬೂದಿ ರೋಗ ಅಂತಕ್ಕಂಥದ್ದು ಒಂದು ಶಿಲೀಂಧ್ರ ರೋಗ ಈ ಬೆಳೆಯನ್ನು ಕಾಡ್ತದೆ. ಮತ್ತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ನಂಜು ರೋಗ, ಹಳದಿ ನಂಜು ರೋಗ ಅಂತೇಳಿ ಕರಿತೀವಿ. ಸೊ ಇದು ಒಂದು ಬಿಳಿ ನೊಣದಿಂದ ಪ್ರಸಾರ ಆಗ್ತಕ್ಕಂಥ ಕೀಟದಿಂದ ಪ್ರಸಾರ ಆಗ್ತಕ್ಕಂಥ ಒಂದು ನಂಜು ರೋಗ, ಹಳದಿ ನಂಜು ರೋಗ. ಆಮೇಲೆ ಕೆಲವು ಪ್ರದೇಶದಲ್ಲಿ ಏನಾಗುತ್ತಂದ್ರೆ ನೆಟೆ ಹೋಗುವಂತಹ ಸಂದರ್ಭನೂ ನಾವು ನೋಡ್ತೀವಿ, ನೆಟೆ ರೋಗ. ಸೊ ಇವಿಷ್ಟು ಪ್ರಮುಖವಾಗಿ ನಮ್ಮ ಈ ಬೆಂಡೆನಲ್ಲಿ ಕಾಡ್ತಕ್ಕಂಥ ಪ್ರಮುಖ ರೋಗಗಳು. ಈಗ ಬೀಜವನ್ನ ಹಾಕಿದ ತಕ್ಷಣ ತಾವು ಹೇಳಿದ್ರೆ ಸಸಿ ಸಾಯತಕ್ಕಂತ ರೋಗ ಅಂತಕ್ಕಂಥದ್ದು, ಹೌದು, ಇದು ಹೇಗೆ ಬರುತ್ತೆ ಅಥವಾ ಬೀಜದಿಂದ ಬರುತ್ತೋ ಮಣ್ಣಿಂದ ಬರುತ್ತೋ ಹೇಗೆ ಇದು ಲಕ್ಷಣಗಳಿರ್ತವೆ ಸಸಿ ಸಾಯತಕ್ಕಂಥ ರೋಗ ಜೊತೆ ಹಂತದಲ್ಲಿ ಬರ್ತಕ್ಕಂಥದ್ದು ಸಸಿ ಕೊಳೆ ರೋಗ ಅಂತೇಳಿ ಕರಿತೀವಿ. ಇದು ಬೀಜ ಊರಿದ ನಂತರ ಬೀಜದಿಂದ ಪ್ರಸಾರ ಆಗ್ತಕ್ಕಂಥದ್ದಲ್ಲ, ಇದು ಮಣ್ಣಿನಿಂದ ಪ್ರಸಾರ ಆಗ್ತಕ್ಕಂಥದ್ದು ಶಿಲೀಂಧ್ರ ರೋಗ. ಬೀಜ ಊರಿದ ಹಂಗೆ ನೀರು ಬಿಟ್ಟಿರ್ತಾರೆ, ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಹಸಿ ಜಾಸ್ತಿ ಆದಾಗ, ತೇವಾಂಶ ಜಾಸ್ತಿ ಆದಾಗ, ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಶಿಲೀಂಧ್ರ ಸಾಂದ್ರತೆ ಜಾಸ್ತಿ ಇದ್ದಾಗ ಬೀಜ ಕೊಳತು ಹೋಗ್ಬಿಡೋ ಸಂದರ್ಭ ನಾವು ನೋಡ್ತೀವಿ. ಕೆಲವೊಂದ್ಸಲ ಏನಾಗುತ್ತೆ ಶಿಲೀಂಧ್ರ ಸಾಂದ್ರತೆ ಕಡಿಮೆ ಇದ್ದಾಗ ಮೊಳಕೆ ಬರುತ್ತೆ, ಸಸಿ ಮೊಳಕೆ ಬರ್ತದೆ. ನಂತರ ಏನಾಗುತ್ತೆ ಕಾಂಡದ ಭಾಗ ಏನಿದೆ ಮಣ್ಣಿನ ಹತ್ರ, ಆ ಕಾಂಡದ ಭಾಗದಲ್ಲಿ ಏನಾಗುತ್ತೆ ನೀರಿನಿಂದ ತೊಳೆದಿರ್ತಕ್ಕಂಥ ಒಂದು ಮಚ್ಚೆಗಳನ್ನು ನಾವು ಕಾಣ್ತೀವಿ ಬಡ್ಡಿಗೆ. ಸೊ ತದನಂತರ ಏನಾಗುತ್ತೆ ಅದೆಲ್ಲನೂ ಸ್ವಲ್ಪ ಶ್ರಿಂಕ್ ಆದಾಗ್ತದೆ. ಸೊ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಒಂದು ನಾವು ನಿರ್ದಿಷ್ಟ ಒಂದು ಎಕರೆನಲ್ಲಿ ಎಷ್ಟು ಸಂಖ್ಯೆ ಇರಬೇಕು ಆ ಸಸ್ಯ ಇರೋದಿಲ್ಲ, ಕಡಿಮೆ ಆಗ್ಬಿಡ್ತದೆ. ಸೊ ಹಂಗಾಗಿ ರೈತರು ಮತ್ತೆ ಬೀಜ ಊರ್ಬೇಕಾಗ್ತದೆ, ಮತ್ತೆ ಸಸಿಗಳ ಸಾಂದ್ರತೆಯನ್ನು ಕಾಪಾಡ್ಕೋಬೇಕಾಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಈ ಸಸಿಗಳ ಸಂಖ್ಯೆ ಕಡಿಮೆ ಇರೋದು, ನಾವು ನೀರನ್ನ ನೋಡಿಕೊಂಡು ಮಣ್ಣಿನ ಒಂದು ಗುಣಧರ್ಮ ನೋಡಿಕೊಂಡು ಸೊ ನೀರನ್ನ ಕೊಡಬೇಕಾಗ್ತದೆ. ಹೆಚ್ಚು ನೀರು ನಿಲ್ಲೋ ರೀತಿಯಲ್ಲಿ ನೀರು ಹಾಯಿಸಬಾರ್ದು. ಒಂದು ಮಳೆ ಯಥೇಚ್ಛವಾಗಿ ಬಂದಂತ ಸಂದರ್ಭದಲ್ಲಿ ಸುಮಾರು ಒಂದು ವೇಳೆ ಮಳೆಗಾಲದಲ್ಲಿ ನೀರು ಬಸಿದು ಹೋಗೋ ಹಂಗೆ ನಾವು ಬಸಿಗಾಲುವುಗಳನ್ನ ಮಾಡಿ ನೀರನ್ನ ಹೊರಗೆ ತೆಗಿಬೇಕಾಗ್ತದೆ. ಸೊ ಸಸಿ ಒಣಗ್ತದೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಈ ಒಂದು ರೆಡೋಮಿಲ್ ಅಂತಕ್ಕಂಥದ್ದು ಒಂದು ಶಿಲೀಂಧ್ರ ನಾಶಕ, ರೆಡೋಮಿಲ್ ಅದನ್ನ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ದ್ರಾವ ಗಿಡಗಳಿಗೆ ನಾವು ಒಂದು 2 ಸಲ ನಾವು ಮಾಡಿದಾಗ ಸೊ ಏನಾಗ್ತದೆ ರೋಗ ಪ್ರಸಾರ ಆಗೋದನ್ನಿಗೆ ಬಡ್ಡಿಗೆ ತೊಯ್ಯೋ ಹಂಗೆ ಮಣ್ಣಿಗೆ ಸೇರಿಸಬೇಕಾಗ್ತದೆ. ಸೊ ಹಾಗಾದಾಗ ಏನಾಗುತ್ತೆ ಈ ಹೋಗಿರೋದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರಸಾರ ತಡಿಬಹುದು ಇದರಿಂದ ಹಾಕೋದ್ರಿಂದ. ಹೌದು, ಇದು ಒಂದು ವಿಚಾರ. ಆಮೇಲೆ ಇನ್ನೊಂದು ಕಾರ್ಬನ್ಡೈಸಿಮ್ ಅಂತ ಹೇಳ್ಬಿಟ್ಟು ಶಿಲೀಂಧ್ರ ನಾಶಕ ಇದೆ, ಅದು ಸಹ ನಾವು ಬೀಜೋಪಚಾರನೂ ಮಾಡ್ಬೋದು ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಮ್ನಂತೆ. ಮತ್ತೆ ಬೀಜ ಊರೋದ್ರಿಂದ ಏನಾಗುತ್ತೆ ಅದನ್ನ ತಡಿಬಹುದು. ಇನ್ನು ಮುಂದುವರೆದು ನಾವು ಜೈವಿಕ ಕ್ರಮಗಳಿಗೆ ಹೋದಾಗ ಮಣ್ಣಿನಿಂದ ಬರ್ತಕ್ಕಂಥ ಸಸಿ ಕೊಳೆ ರೋಗನ ನಾವು ತಡೆಗಟ್ಕೋಬಹುದು. ಆಮೇಲೆ ಇನ್ನೂ ಒಂದೊಂದು ಮಣ್ಣಿನ ಸೌರೀಕರಣ ಅಂತೇಳಿ ಮಾಡ್ತಾರೆ. ಸೊ ಅದು ಮೆಣಸಿನಕಾಯಿ ಮತ್ತೆ ನಾವು ಸಸಿ ಮಡಿ ಎಲ್ಲಿ ಮಾಡ್ತೀವಲ್ಲ ಅಲ್ಲಿ ಬಹಳ ಉಪಯುಕ್ತವಾಗಿ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಬೆಂಡೆ ಬೆಳೆ ಆ ಒಂದು ಹಂತದಲ್ಲಿ ಏನು ಪ್ರಮುಖವಾದಂತ ರೋಗ ಬರ್ತದೆ ಸಾಮಾನ್ಯವಾಗಿ? ಬೂದಿ ರೋಗ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಯಥೇಚ್ಛವಾಗಿರ್ತದೆ ಅಂತೇಳಿ. ಚಳಿಗಾಲಕ್ಕಷ್ಟೇ ಸೀಮೆ ಒಂದು ಉಷ್ಣಾಂಶ ಏನಾಗುತ್ತೆ ಅಗಲತ್ನಲ್ಲಿ ಸ್ವಲ್ಪ ಹೆಚ್ಚು ಉಷ್ಣಾಂಶ ಇದ್ದಾಗ ಸುಮಾರು 30 ಡಿಗ್ರಿ ಸೆಲ್ಸಿಯಸ್ ಅಂತ ಸಂದರ್ಭದಲ್ಲಿ ಈ ಬೂದಿ ರೋಗ ಬರ್ತದೆ. ತೇವಾಂಶ ಮತ್ತು ಉಷ್ಣಾಂಶ ಎರಡರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು ಇದನ್ನ ಹತೋಟಿ ಮಾಡ್ಕೋಬೇಕು ಅಂತಂದಾಗ ನಾವು ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ಲಭ್ಯ ಇರತಕ್ಕಂಥ ಒಂದು ಕಾರ್ಬನ್ಡೈಸಿಮ್ ಒಂದು ಶಿಲೀಂಧ್ರ ನಾಶಕ 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅದು ಇಲ್ಲ ಅಂತಂದ್ರೆ ಮೈಕ್ಲೋಬುಟಾನಿಲ್ ಅಂತ ಹೇಳ್ಬಿಟ್ಟು ಒಂದು ಶಿಲೀಂಧ್ರ ನಾಶಕ ಇದೆ, ಸಿಸ್ತೇನ್ ಅಂತೇಳಿ, ಅದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸಿ ಸಿಂಪಡಣೆ ಮಾಡಿದಾಗ 1 ಇಲ್ಲ 2 ಸಿಂಪಡಣೆ ನಾವು ವಾತಾವರಣ ಅಂಶ ನೋಡಿಕೊಂಡು 1 ಇಲ್ಲ 2 ಸಿಂಪಡಣೆ ಮಾಡಿದಾಗ ಈ ಬೂದಿ ರೋಗ ಬಂತಂದ್ರೆ ಇದು ಹಾನಿ ಬಹಳ ಆಗತ್ತಂತೀರ? ಬಹಳ ಒಂದು ಯಾವ ಹಂತದಲ್ಲಿ ಬಂದ್ರೆ ಜಾಸ್ತಿ ಹಾನಿ ಆಗುವ ಸಾಧ್ಯತೆ ಇರ್ತದೆ? ಸಾಮಾನ್ಯವಾಗಿ ಸಂಶ್ಲೇಷಣೆ ಕ್ರಿಯೆ ಏನಿದೆಯಲ್ಲ ಅದನ್ನ ತಡೀತದೆ. ಯಾವಾಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ವೋ ಆಹಾರ ಉತ್ಪತ್ತಿ ಆಗೋದಿಲ್ಲ, ಎಲೆನಲ್ಲಿ ಎಲೆ ಉದುರೋಗ್ಬಿಡ್ತವೆ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಕಾಯಿ ಕಟ್ಟುವ ಹಂತದಲ್ಲಿ ಎಲೆಯಿಂದ ಪ್ರಸಾರ ಆಗ್ತಕ್ಕಂಥದ್ದು ಇದನ್ನ ತಡೆಯೋದು ಸ್ವಲ್ಪ ಕಷ್ಟ. ಆದ್ರೂ ಸಹ ರೈತರು ಈ ಒಂದು ಮುಂಜಾಗ್ರತೆ ಒಂದು ಕ್ರಮ ಅನುಸರಿಸಿ ಚಳಿಗಾಲದಲ್ಲಿ ಜಾಸ್ತಿ ಬರುತ್ತಂತ ಚಳಿಗಾಲದಲ್ಲಿ ಹೊಲದ ಸುತ್ತಲೂ ಮೇಲೆ ತಕ್ಕ ಮಟ್ಟಿಗೆ ಒಂದು ವೇಳೆ ನೀರಾವರಿ ಆಶ್ರಯದಲ್ಲಿ ಎಲ್ಲಾ ರೈತರು ಬೆಳೀತಿರ್ತಾರೆ. ಸೊ ಒಂದು ಹೊಲದಲ್ಲಿ ಏನಾಗುತ್ತೆ ಆ ಶಿಲೀಂಧ್ರದ ಕಣಗಳು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಪ್ರಸಾರ ಆಗೋದನ್ನ ನಾವು ತಪ್ಪಿಸ್ಕೋಬಹುದು. ಬೆಳೆ ಹಳದಿ ಆಗ್ತಾ ಇರ್ತದ, ಕಾಯಿ ಆಗೋದಿಲ್ಲ, ಕಾಯಿ ಆದ್ರೂ ಸಣ್ಣ ಸಣ್ಣ ಕಾಯಿ ಆಗಿ ಬಿರುಸ್ ಕಾಯಿ ಆಗ್ಬಿಡ್ತದೆ ಅಂತ ಹೇಳ್ತಿರ್ತಾರೆ. ಹೌದು, ನಿಜ ಅಂತದ್ದು. ನಂಜಾಣು ಬಿಳಿ ನೊಣ ಅಂತಕ್ಕಂಥ ಕೀಟದಿಂದ ಪ್ರಸಾರ ಆಗ್ತಕ್ಕಂಥದ್ದು. ಈ ಹಣದ ಒಂದು ನರಗಳೆಲ್ಲನೂ ಒಂದು ಸ್ವಲ್ಪ ಕಾಣಿಸ್ತವೆ ಪತ್ರ ರೀತಿಯಲ್ಲ. ನಾವು ಹೂ ಮತ್ತು ಕಾಯಿ ಬರೋ ಹಂತದಲ್ಲಿ ಉದಾಹರಣೆಗೆ ಹೂ ಸಹ ಹೂವು ಮತ್ತೆ ಈ ಕಾಯಿಗಳೇನಿದಾವಲ್ಲ ಕಾಯಿಗಳು ಸಹ ಹಳದಿ ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ. ಅಂತ ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ಧಾರಣೆ ಕಡಾಗ್ತದೆ, ಇದರಿಂದ ನಷ್ಟ ಉಂಟಾಗ್ತದೆ. ಕೆಲವೊಂದ್ಸಲ ಏನಾಗುತ್ತೆ, ರೋಗ ತೀವ್ರತೆ ಆದಾಗ ಈ ಗಿಡಗಳೆಲ್ಲೂ ಬಹಳ ಸಾಮಾನ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ ಮತ್ತೆ ಒಣ ಹವೆ ಇದ್ದಂತ ಒಂದು ಸಂದರ್ಭದಲ್ಲಿ ಆ ಹವಾಗುಣದಲ್ಲಿ ಆಮೇಲೆ ಒಂದು ಮಳೆ ಬೀಳುವಂತ ಒಂದು ಹಂಗಾಮ ಏನಿದೆಯಲ್ಲ, ಮುಂಗಾರು ಹಂಗಾಮು, ಅಂತ ಸಂದರ್ಭದಲ್ಲಿ 9 ತಿಂಗಳ ನಂತರ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸೊ ಇಲ್ಲಿವರೆಗೂ ಈ ಹಳದಿ ನಂಜು ರೋಗದ ತೀವ್ರತೆ ಕೀಟದಿಂದ ಪ್ರಸಾರ ಆಗ್ತದೆ ಒಂದು. ಆಮೇಲೆ ಈ ರೋಗಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಕಳೆ ಸಸ್ಯಗಳೇನಿದ್ದಾವೆ, ಪಾರ್ಥೇನಿಯಂ ಇರ್ಬೋದು ಮತ್ತು ಬೇರೆ ಕಳೆ ಸಸ್ಯಗಳೇನಿರ್ಬೋದು, ಅದರಲ್ಲಿ ಈಗ ನಾವು ಬೆಂಡೆ ಹಾಕದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕಳೆಗಳಲ್ಲಿರ್ತಕ್ಕಂಥ ನಂಜಾಣು ಏನಿದೆ, ಉದಾಹರಣೆಗೆ ಬಿಳಿ ಆಗುತ್ತೆ, ಅಲ್ಲಿ ರಸ ಬಿಟ್ಟಾಗ ವೈರಸ್ ಅಂದ್ರೆ ನಂಜಾಣು ಪ್ರಸಾರ ಆಗ್ತದ ಸಾಧ್ಯತೆ ಹೆಚ್ಚಾಗಿರ್ತದೆ. ರೈತರು ಕಚ್ಚಿದಾಗ ರೋಗ ಪ್ರಸಾರ ಆಗ್ತದಲ್ಲ, ಅದೇ ರೀತಿ ಈ ಕಳೆ ಸಸ್ಯಗಳಲ್ಲಿರ್ತಕ್ಕಂಥ ನಂಜಾಣು ತಗೊಂಬಂದು ಈ ನಮ್ಮ ಬೆಂಡಿ ಸಸ್ಯಗಳಿಗೆ ಪ್ರಸಾರ ಹರಡ್ತಕ್ಕಂಥದ್ದು. ಸೊ ಇದನ್ನ ನಾವು ಹತೋಟಿ ಮಾಡ್ರೆ ನಾವು ನೋಡ್ತೀವಿ, ಬಹಳ ಪ್ರಗತಿಪರ ರೈತರು ಇದ್ದಾರೆ. ಆದ್ರೆ ಏನಿದೆ ಅಂತಂದ್ರೆ ಸ್ವಲ್ಪ ಬದುಗಳು ಬಂದಾಗ ಇದನ್ನ ಕಳೆ ಸಸ್ಯಗಳನ್ನು ನಾವು ನಿರ್ಮೂಲನೆ ಮಾಡ್ಬೇಕು ಒಂದು. ಆಮೇಲೆ ಮೇರೆಗೆ ಒಂದು ಜೋಳ ಇಲ್ಲ ಅಂಟುಬಲೆ ಅಂತ ಹೇಳಿ ಬರ್ತದೆ, ಹಳದಿ ಅಂಟುಬಲೆ ಅಂತೇಳಿ, ಸ್ಟಿಕ್ಕಿ ಟ್ರಾಪ್ಸ್ ಅಂತ ಹೇಳಿ ಕರಿತೀವಿ. ಸುಮಾರು ಬೀಜ ಊರಿದ್ದ ಒಂದು ಸಸ್ಯದಾಗ ಏನಾಗುತ್ತೆ, ಆ ಬಿಳಿ ನೊಣ ಬಂದು ಅಲ್ಲಿ ಕಚ್ಕೊಂಡು ಏನಾಗುತ್ತೆ, ರೋಗ ಪ್ರಸಾರ ಆಗ್ಲಾರ್ದಂಗ್ ತಡಿಬಹುದು. ಮತ್ತೆ ಕಿಣ್ಣು ಮುಂದುವರೆದು ಎಲ್ಲನ ಒಂದು ಗಿಡ ಹಳದಿ ನಂಜಿರೋ ತುತ್ತಾಗಿತ್ತು ಅಂತಂದ್ರೆ ನಾವು ಅದನ್ನ ಕಿತ್ತಾಕ ಸಾಮಾನ್ಯವಾಗಿ ಡೈನೋಟಿಫರಾನ್ ಅಂತೇಳಿ ಇದೆ, ಸೊ ಅದನ್ನ ಉಪಯೋಗಿಸ್ಕೋಬಹುದು. ಮತ್ತೆ ಅದಲ್ಲದೇ ಇನ್ನೊಂದು ಟಾಲ್ಫೆನ್ ಪರಾಡ್ ಅಂತ ಹೇಳ್ಬಿಟ್ಟು ಒಂದು ಕೀಟನಾಶಕ ಇದೆ, ಅದು 1.3 ml ಪ್ರತಿ ಲೀಟರ್ ಡೈಫೆನ್ಥಿರಾನ್ ಅಂತೇಳಿ ಒಂದು ಕೀಟನಾಶಕ ಇದೆ, ಅದು 1 gram ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡ್ಕೋಬಹುದು. ಈ ಒಂದು ಕೀಟನಾಶಕಗಳನ್ನ ಸಿಂಪರಣೆ ಮಾಡುವ ಹಂತದಲ್ಲಿ ಮಧ್ಯೆ ನಾವು ಬೇವಿನ ಮೂಲ ಸಿಗ್ತದೆ, ಬೇವಿನ ಮೂಲದ ಕೀಟನಾಶಕಗಳು 3 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿಕೊಂಡಾಗ ಅವಾಗ ಏನಾಗುತ್ತೆ, ಈ ಒಂದು ಉಳುವಿನ ಒಂದು ಏನು ಸಂಪೂರ್ಣ ಹತೋಟಿಗೆ ಬಹಳ ಪೂರ್ಕೊಂಡು ಹೊಡ್ಕೊಂಡು ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಆ ಒಂದು ಕೀಟ ನಿರೋಧಕ ಶಕ್ತಿ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ ಆಗ್ತದೆ, ರೈತರು ಚಾಚು ತಪ್ಪದೆ ಅನುಸರಿಸಬೇಕಾಗ್ತದೆ. ಈಗ ಬೆಂಡೆ ಬೆಳೆಯಲ್ಲಿ ಎಲೆಚುಕ್ಕೆ ರೋಗ ಹೇಗೆ, ಆದ್ರೆ ಎಲೆಚುಕ್ಕೆ ರೋಗ ಇರಬಹುದು ಅಥವಾ ಈಗ ಏನಂತೀವಿ ನಾವು ತುಕ್ಕು ರೋಗ ಅಂತ ಹೇಳ್ತೀವಿ, ರಸ್ಟ್ ಅಂತೇಳಿ ತುಕ್ಕು ರೋಗ ಅಂತೇಳಿ, ಅವುಗಳ ತೀವ್ರತೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಬರ್ತದೆ. ಎಲ್ಲಿ ತೇವಾಂಶ ಮತ್ತೆ ತುಕ್ಕು ರೋಗ ಸುಮಾರು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಆ ಸಂದರ್ಭದಲ್ಲಿ ನಾವು ನೋಡ್ತೀವಿ. ಸೊ ಇದಕ್ಕೆ ಜೆಬ್ಬು ಡೈಥೆನಿಯಂ 45 ಅಂತ ಎಲ್ಲ ರೈತರಿಗೂ ಗೊತ್ತಿದೆ. ಸೊ ಅದನ್ನ 2 gram ಪ್ರತಿ ಲೀಟರ್ ನೀರಿಗೆ ನಾವು ಹಾಕುವರೆದು ಕ್ಲೋರೋಥೆಲನ್ ಇಲ್ಲ ಅಂತ ಹೇಳ್ಬಿಟ್ಟು ಕವಚ್ 2 gram ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡ್ಕೊಂಡು. ಇನ್ನು ವಿಶೇಷವಾಗಿ ಬೆಂಡೆ ಕಾಯಿಗಳ ಮೇಲೆ ಬರ್ತಕ್ಕಂಥ ರೋಗಗಳು ಏನಿಲ್ಲ, ಕಾಯಿಗೇನು ರೋಗಗಳು ಇಲ್ಲ, ಅದಕ್ಕೆ ಕಾಯಿಗಳ ಮೇಲೆ ಏನಿಲ್ಲ ಆತರ ಏನಿಲ್ಲ. ನಂಜು ರೋಗ ಬಂದಾಗ ಕಾಯಿಗಳು ಹಳದಿ ಆಗ್ತವೆ ಅದು ಬಿಟ್ಟರೆ ಮತ್ತೆ ಬೂದಿ ರೋಗದ ತೀವ್ರತೆ ಜಾಸ್ತಿ ಆದಾಗ ಶಿಲೀಂಧ್ರ ಕಾಯಿಗಳ ಮೇಲೆ ಬೆಳವಣಿಗೆ ಆಗ್ತದೆ. ಸಾಮಾನ್ಯವಾಗಿ ಎಲೆಗಳ ಮೇಲೆ ಮಾಡಿದಂತ ಬೀಜಗಳು ಸಿಗ್ತಾವೆ ರೈತರಿಗೆ ಮಾರ್ಕೆಟ್ ನಲ್ಲಿ ಬೀಜೋಪಚಾರ ಮಾಡ್ತಾರೆ. ಹೌದು ಮತ್ತೆ ವಿಶೇಷವಾಗಿ ರೈತರು ಬೀಜೋಪಚಾರ ಮಾಡೋದೇನು ಬೇಕಾಗಿಲ್ಲ, ಅದಕ್ಕೆ ಮಾಡ್ಬೋದು ತಪ್ಪೇನಿಲ್ಲ. ಉದಾಹರಣೆಗೆ ನಾವು ಜೈವಿಕ ಶಿಲೀಂಧ್ರ ನಾಶಕಗಳು ಅಂತ ಹೇಳ್ತೀವಿ, ಟ್ರೈಕೋಡರ್ಮ ಆಮೇಲೆ ಸೂಡೋಮನಾಸ್ ಅಂತೇಳಿ, ಅವು 5 gram ಟ್ರೈಕೋಡರ್ಮ 5 gram ಸೂಡೋಮನಾಸ್ ಪ್ರಚೋದಕಗಳು ಇದಾವೆ. ಅಂದ್ರೆ ಸಸಿಗಳನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಉತ್ತಮ ಬೆಳವಣಿಗೆ ಬರೋದಕ್ಕಿಂತ ರೋಗಕಾರಕ ಶಿಲೀಂಧ್ರಗಳನ್ನು ನಾಶ ಮಾಡಲಿಕ್ಕೂ ಸಹ ಈ ಒಂದು ಜೈವಿಕ ಶಿಲೀಂಧ್ರ ನಾಶಕಗಳು ಬಹಳ ಅನುಕೂಲ ಮಾಡಿಕೊಡ್ತದೆ. ಒಳ್ಳೆಯದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಇದುವರೆಗೂ ಬೆಂಡೆಯಲ್ಲಿ ಬರ್ತಕ್ಕಂಥ ರೋಗಗಳು ಮತ್ತು ಅವುಗಳ ನೀರು ಬೆಳೀತಾ ಇರ್ತಾರೆ, ಬೇಸಿಗೆಯಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಹಳದಿ ನಂಜಾನು ರೋಗ, ಇದರ ನಿರ್ವಹಣೆಯನ್ನು ರೈತರು ಏನಾದರೂ ವಿಶೇಷವಾದಂಥ ಮಾಹಿತಿ ಇತ್ತಂದರೆ, ಏನಾದರೂ ಸಮಸ್ಯೆಗಳು ಬಂದರೆ ರೈತರು ಕೀಟ ತಜ್ಞರಿರ್ಬೋದು ರೋಗ ತಜ್ಞರ ಏನಾದರೂ ವಿಶೇಷವಾದಂತಹ ಮಾಹಿತಿ ಬೇಕಾಗಿತ್ತಂದ್ರೆ ನನ್ನ ದೂರವಾಣಿ ಸಂಖ್ಯೆ 944-93-699. ಒಳ್ಳೆಯದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಅಶ್ವಥ್ ನಾರಾಯಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಲು ನೋವು, ತೀವ್ರ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಈಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಮಸ್ಕಿ ತಾಲೂಕಿನ ಮೂಡಲದಿನ್ನಿ ತಾಂಡದ ಸೇತು ವರ್ಷ ಹಾಕ್ತಾರೆ. ಜೊತೆಗೆ ಸಣ್ಣ ರೈತರು ಕೃಷಿ ಹೇಗೆ ನಡೀತಿದೆ, ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ಏನು ಬದಲಾವಣೆಗಳಾಗ್ತಿದೆ, ಯಾವ ರೀತಿಯಾಗಿ ಕೃಷಿ ಲಾಭ ಇದೆಯೋ ನಷ್ಟ ಇದೆಯೋ ಎಂಬಂತ ಒಂದು ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ. ಸೆಟಪ್ ಅವರು, ಈಗ ಹತ್ತಿ ಹಾಕ್ತಿದ್ವಿ, ಹತ್ತಿ ಹಾಕಿಂದು ಹತ್ತಿ ಸ್ವಲ್ಪ ಲಾಸ್ ಬಂತು, ಅದರಲ್ಲಿ ಈಗ ಮೆಕ್ಕೆಜೋಳ ಹಾಕಿದ್ವಿ. ಈಗ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ವಿ ಸರ್, ಅದು ಇನ್ಮೇಕೆ ಅದು ಖರ್ಚು, ಅದು ಬೆಳೆದ ಮೇಲೆ ಅದು ಎಷ್ಟು ಉಳಿತು ಎಷ್ಟು ಇಲ್ಲ ಎಂಬುದು ಮುಂದೆ ಗೊತ್ತಾಗುತ್ತೆ ಸರ್. ಈಗ 4 ಎಕರೆ ನಿಮ್ಮ ತಂದೆಯ ಕೈ ಮೇಲೆ ಬಂದಿದ್ದು ಭೂಮಿ, ನಿಮ್ ಕೈ ಮೇಲೆ ಏನಾದ್ರು ಭೂಮಿ ಖರೀದಿ ಮಾಡೋದು ಅಥವಾ ಏನಾದ್ರೂ ಬದಲಾವಣೆ ಏನಾದ್ರು ಬಂದು ಬಂಟಿ ಸರ? ಅದರಲ್ಲಿ ಸರ್ 2 ಮಕ್ಕಳು ಸರ್, ಒಂದು ಹೆಣ್ಣು ಮಕ್ಕಳು ಒಂದು ಗಂಡು ಮಕ್ಕಳು ಒಂದು ಗಂಡು. ಸೆಟಪ್ ಅವರು, ಒಂದು ವಿಷಯ ಏನಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಸಣ್ಣ ರೈತರು ಅತಿ ಸಣ್ಣ ರೈತರು ಬಹಳ ಮಂದಿ ಇರ್ತಾರೆ. ಒಂದು ವಿಷಯ ಏನು, ಭೂಮಿ ಖರೀದಿ ಮಾಡೋದಾಗಲಿ ಮನೆ ಕಟ್ಟಿಸೋದಾಗಿರ್ಬೋದು, ಇವು ಸವಾಲಿನ ಕೆಲಸ. ಯಾಕೆ ನಮ್ಮ ರೈತ ಬಾಂಧವರು ಭೂಮಿ ಖರೀದಿ ಮಾಡೋಕೆ ದೊಡ್ಡ ದೊಡ್ಡ ರೈತರು ಶ್ರೀಮಂತರು ಮಾತ್ರ ಭೂಮಿಯನ್ನು ಖರೀದಿ ಮಾಡ್ತಾರೆ, ಸಣ್ಣ ರೈತರು ಒಂದು ರೈತದನ್ನ 2 ಎಕರೆ ಮಾಡ್ಲಿಕ್ಕೆ ಯಾಕೆ ಪ್ರಯತ್ನ ಪಡಲ್ಲ? ಬಂದ್ಬಿಡ್ತೀವಿ ಸರ್, ಅದು ಯಾ ಭೂಮಿ ತಗೋಣಕ್ ಆಗತ್ತಲ್ಲ ಸರ್, ಅಲ್ಲಿ ಮನಿ ಸಂಸಾರ ಮೇಲೆ ಮಾಡ್ಕೊಂಡು ಹೋಗ ಸರ್, ಹೋಗ್ತಾರೆ, ಹಣ್ಣಾಗ್ತಾರೆ, ತಲೆ ಉಡ್ಕೊಂಡು ಏನೋ ಒಂದು ಬದಲಾವಣೆ ಮಾಡ್ಕೊಂಡು ಆಗ್ಬಿಡ್ತಾರೆ, ಅಂತದ ಕಡೆ ಮುಖ ಮಾಡಕ್ ಆಗಲ್ವಾ ಸರ್? ಅದು ಮಾಡಿದ್ವಿ ಸರ್, ಒಂದಾಳು 300 ರೂಪಾಯಿ ಕೊಡ್ಬೇಕು ಸರ್, ಅಲ್ಲಿ ಇಲ್ಲಿಂದು ಕರ್ಕೊಂಬ್ರೆ ಆಟೋ ರಿಕ್ಷಾಗೆ ಒಂದು 50 ರೂಪಾಯಿ ಕೊಡ್ಬೇಕು ಸರ್. ಅದರಲ್ಲಿ ಮಾರುಕಟ್ಟೆನಲ್ಲಿ ಸರ್ ಅಡ್ಡ ದುಡ್ಡಿನ ಕೇಳ್ತಾರೆ ಸರ್, ಒಂದು 20 ರೂಪಾಯಿ 50 ರೂಪಾಯಿ ಪುಟ್ಟಿ. ಬೋರಲ್ಲಿ ಸರ್ 1.5 ಇಂಚ್ ನೀರಿದೆ ಸರ್, ಅದರಲ್ಲಿ ಒಂದು 2 ಎಕರೆ ನೀರಾವರಿ ಸರ್, 2 ಎಕರೆ ಬೇಸಾಯ ಭೂಮಿ ಮಾಡ್ಕೊಂಡು ಬಂಟಿವಿ ಸರ್ ಅದರಲ್ಲಿ. ಈಗ ನಿಮಗೆ ಮಸ್ಕಿ ನಾಲ ಅಥವಾ ಕೆನಾಲು ಸಮೀಪ ಆಗ್ತದೆ, ನಿಮ್ಮೂರಿಗೆ ಈ ಮೂಡಲದಿಣ್ಣಿ ತಾಂಡಕ್ಕೆ ಮಾರಲದಿಣ್ಣಿ ತೀರ್ಥ ಈ ಕಡೆ ಕೆನಾಲ್ ನೀರಿನ ಅವಶ್ಯಕತೆ ಅಥವಾ ಅನುಕೂಲ ಇಲ್ವಾ ಸರ್? ಇಲ್ಲಿ ಕೆನಾಲ್ ಬರುವಂತ ಏನು ಬೀಳುತ್ತೆ ಬೋರ್ ಇಲ್ಲ ಸರ್, ಅದು ಒಂದು ಕೆಂಪು ಭೂಮಿ ಸರ್, ಭೂಮಿಯಲ್ಲಿ ಬಿದ್ದು ಅಂದ್ರೆ ಬಿದ್ದೇ ಬಿಡ್ತಾ ಅದು ಕಡಿಮೆ ಇದೆ ಸರ್. ಅದು ಅಂತಂದ್ರೆ ನೀವು ಪ್ರತಿ ವರ್ಷನೂ ಕೂಡ ಶೇಂಗಾ ಮೆಕ್ಕೆಜೋಳ ಹಾಕ್ತೀರ, ತೊಗರಿ ಏನಾಗ್ತೀರಿ ಸರ್? ಪ್ರತಿ ವರ್ಷ ಮೆಕ್ಕೆಜೋಳ ತೊಗರಿ ಸರ್ ಹತ್ತಿ ಸರ್ ಎಲ್ಲ ಹಾಕ್ತೀವಿ ಸರ್. ಅದೇ ನಮಗೂ ಅದು ಪರ್ಫೆಕ್ಟ್ ಅಂದ್ರೆ ಕೂಲಿಯರಿಗೆ ಗಳೆಯೋಕೆ ಸರ್, ಎತ್ತಿಲ್ಲ ಏನಿಲ್ಲ, ಬಾಡಿಗೆ ಗಳೆಯ ಸರ್, ಕೂಲಿಯರ್ ಸರ್, ಎಣ್ಣೆ ಇಡಬೇಕು ಅದು. ನಂತರ ಕದರಿ, ಈಗ ಬೇರೆ ಬೇರೆ ಸುಧಾರಿತ ತಳಿಗಳು ಬಹಳ ಬಂದವ, ನೀವು ಯಾವ ತಳಿ ಹಣ ಹಾಕ್ತೀರಿ ಶೇಂಗಾ ಬೆಳೆ ಸರ್? ಅಲ್ಲ ಇದು ಪೊಲೀಸ್ ಆಗ್ಲಿ ಯಾವ್ದಾಗ್ಲಿ ಹಾಕ್ತಿವಿ ಸರ್ ಅದು ಹತ್ತಿ. ಶೇಂಗಾ ಬೆಳೆತ್ನಾಗ ಎಷ್ಟು ಚೀಲ ಹಾಕ್ತಾವ್ರಿ ಎಕರೆ ಸರ್? ಯಾಕಂದ್ರೆ ಇತ್ತೀಚೆಗೆ ಶೇಂಗಾದಲ್ಲಿ ಇಳುವರಿ ಬಹಳ ಕಡಿಮೆ ಆಗ್ತಿದೆ ಅಂತ ಹೇಳಿ ರೈತ ಬಾಂಧವರು ಹೇಳ್ತಾರೆ. ಶೇಂಗಾದಲ್ಲಿ ಯಾಕೆ ಇಳುವರಿ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ? ಸೂರ್ಯಪಾನ ಬಿಡೋದೊಂದು, ಸೂರ್ಯಪಾನ ಹಾಕೋದಂತೂ ನಮ್ಮ ರೈತ ಬಾಂಧವರು ಇತ್ತೀಚೆಗೆ ಬಹಳ ಕಡಿಮೆ ಮಾಡಿಬಿಟ್ಟಿದ್ದಾರೆ ಸರ್. ಶೇಂಗಾ ಹಾಕ್ತೀವಿ ಸರ್, ಅದು ನಾವು ಟೈಮ್ ಟೈಮಿಗೆ ವ್ಯವಸ್ಥೆ ಮಾಡಿದ್ರೆ ಸರ್ ಅದು ಕರೆಕ್ಟ್ ಬರ್ತೀವಿ ಸರ್. ಟೈಮ್ ಟೈಮಿಗೆ ಕೊಳ್ಳಿಲ್ಲ, ಗೊಬ್ಬರ ಎಣ್ಣೆ ನೀರು ಕೊಳ್ಳಿಲ್ಲ ಅಂದ್ರೆ ಸರಿಗೆ ಬರಲಿಲ್ಲ ಸರ್, ಅದು ಮೇಂಟೈನ್ ಕರೆಕ್ಟ್ ಮಾಡ್ಕೊಂಡು ಹೋದ್ರೆ ಸರ್ ಕರೆಕ್ಟ್ ಆಗ್ತದೆ ಸರ್, ಬರ್ತೀವಿ ಸರ್. ಈಗ ಶೇಂಗಾ ಬಿತ್ತಿದಾಗ ಮಡಿಕೆಲೆ ಬಿತ್ತೀರ ಅಥವಾ ಏನು ಕೂರ್ಗಿಲೆ ಬಿತ್ತೀರಿ ನೀವು ಸರ್? ಮೊದ್ಲು ಟ್ರಾಕ್ಟರ್ ಯಂತ್ರದಿಂದ ಬಿತ್ತಿ ಹಾಕಿ ಸರ್, ಅದು ಟ್ರಾಕ್ಟರ್ಲಿಂದ ಬಿತ್ತಿಸಿದಾರೆ, ಆಮೇಲೆ ಸರ್ ಗಳೆ ಆಮೇಲೆ ತಿಂಗಳ ಮೇಲೆ ಗೊಬ್ಬರ ಬೇಕಾಗ್ತೀವಿ ಸರ್, ಗೊಬ್ಬರ ಎಣ್ಣೆ ಅದೆಲ್ಲ ಮಾಡ್ಕೊಂಡು ಹೊಂಟಿವಿ ಸರ್. ಅಂದ್ರೆ ಪ್ರಾರಂಭದಲ್ಲಿ ಸರ್ಕಾರ ಗೊಬ್ಬರ ಹಾಕಿ ಸರ್ 20-25 ಕ್ವಿಂಟಲ್ ಶೇಂಗಾದಲ್ಲಿ ಬರ್ತದ ಅಂತ ಹೇಳಿದ್ರಿ, ಹೇಳ್ಕೊಳ್ಳೋ ಸಮಸ್ಯೆಗಳು ಏನಾದವ ಶೇಂಗಾದಲ್ಲಿ ಸರ್? ಹೇಳ್ಕೊಳ್ಳೋದೇನಿಲ್ಲ ಸರ್, ಮಾರ್ಕೆಟ್ ನಲ್ಲಿ ಹೋದ್ರೆ ಸರ್ ಅದು ಮಾರ್ಕೆಟ್ ದಲ್ಲಾಳಿಗಳು ಸರ್ ಅಡ್ಡ ದುಡ್ಡಿ ಕೇಳ್ತಾರೆ ಸರ್, ಅದು ವರ್ಕಟ್ ಆದ್ರೆ ಸರಿಯಾಗಿ ಸರ್, ಇಲ್ಲಕರು 6,000 ಇದ್ದಿದ್ದು 5,000 ಸರ್, 5,000 ಇದ್ದಿದ್ದು ಉಳಿತಾಯ ಅಂತ ಆಗಲ್ಲ ಸರ್, ಹಿಂಗೈತೆ ಮಾರ್ಕೆಟ್ ನಲ್ಲಿ ಸರ್. ಈಗ ಮೆಕ್ಕೆಜೋಳ ಹಾಕೊಂಡಿರಿ, ಮೆಕ್ಕೆಜೋಳ ಹೇಗಿದೆ ಈ ಸಲ ಸರ್? ಮೆಕ್ಕೆಜೋಳ ಹಾಕಿದ್ರೆ ಚೆನ್ನಾಗಿದೆ ಸರ್, ರೇಟ್ ಮಾರ್ಕೆಟ್ ಚೆನ್ನಾಗಿದೆ ಅಂತ ಮೆಕ್ಕೆಜೋಳ ಹಾಕಿವಿ ಸರ್, ಅದು ಮಾರ್ಕೆಟ್ ಮತ್ತೆ ಮುಂದ ಹೆಂಗ್ ಅದೇ ಮಾರ್ಕೆಟ್ ಮುಂದೆ ಇದ್ರೆ ಚೆನ್ನಾಗಿ ಬರೋದು ಇಳುವರಿ ಅಂತ ನನಗೆ ಅನುಭವನೆ ಸರ್. ಈಗ ಮೆಕ್ಕೆಜೋಳಕ್ಕೆ ನೀರು ಬೇಕಾಗ್ತದೆ, ಯಾಕಂತಂದ್ರೆ ನೀರು ಬಿಡ್ಲಿಲ್ಲಪ್ಪ ಅಂತಂದ್ರೆ ಮುಂದೆ ಬೇಸಿಗೆ ಬಂದ್ಬಿಡ್ತದೆ, ಸಮಸ್ಯೆ ಆಗ್ತದೆ, ಅದಕ್ಕೆ ನೀರು ಬಿಡ್ಬೇಕಾ ಸರ್? ಒಣಗಿಬಿಡ್ತೇವೆ ಸರ್, ಅದು ಒಣಗಿಬಿಟ್ರೆ ಮತ್ತೆ ಅದು ನಮ್ಗೆ ಹಾಕಿದ್ದು ಫುಡ್ ಅನ್ನು ಅದು ಉಪಯೋಗ ಇಲ್ಲ ಸತ್ತು ಹೋಗ್ಬಿಡ್ತದೆ ಅಂತ ಹೇಳ್ತಾರೆ, ನಿಮ್ಮ ವಿಚಾರದಲ್ಲಿ ಈ ವಿಷಯ ಸರ್? ಅದೇ ಕಾಮ ಆಗಿ ಸರ್ ಅದ ವಿಚಾರ, ಭೂಮಿಯನ್ನು ಸತ್ತು ಹೋಗ್ಬೋದು, ಆದ್ರೆ ಅದರಲ್ಲಿ ಮೆಂಟಲ್ ಮಾಡಿ ಗೊಬ್ಬರ ಗಿಬ್ಬರ ಹಾಕಿಸಿದ್ರೆ ಅದು ಕರೆಕ್ಟ್ ಆಗ್ಬೋದು ಸರ್. ಅದು ಅದು ಗೊಬ್ಬರ ಹಾಕ್ಬೇಕು ಸರ್. ತೊಗರಿ ಹೇಗಿದೆ ಈ ವರ್ಷ ನಿಮ್ದು ಸರ್? ತೊಗರಿ ಈ ವರ್ಷ ಬಾಳೆನ್ ಖರ್ಚು ಬಂದಿಲ್ಲ ಸರ್, ಚೆನ್ನಾಗಿದೆ. ಅದ್ರ ತೊಗರಿಗಷ್ಟು ಮಾರ್ಕೆಟ್ ನಲ್ಲಿ ಎಷ್ಟೈತೆ ರೇಟು ಎಷ್ಟಿಲ್ಲ ಗೊತ್ತಿಲ್ಲ ಸರ್, ಇದೆ ಸ್ಟಾರ್ಟಿಂಗ್ ಕಟಾವ್ ಆಗಿಲ್ಲ ಸರ್. ಈಗ ಸರಾಸರಿ ಎಷ್ಟು ಇಳುವರಿ ಬರ್ಬೋದ್ರಿ ತೊಗರಿ ಸರ್? ಸರಾಸರಿ ಎಕರೆ ಅಂತಂದ್ರೆ ಒಂದು 5-6 ಕ್ವಿಂಟಲ್ ಬರ್ಬೋದು ಸರ್. ಅಂದ್ರೆ ಒಣ ಪ್ರದೇಶ? ಒಣ ಪ್ರದೇಶ ಸರ್, ಅದು ಅದು ನೀರಾವರಿ ಇಲ್ಲ ಏನಿಲ್ಲ, ಒಣ ಪ್ರದೇಶ ಸರ್. ಮಳೆ ಆಗಬೇಕು ಬೆಳೆ ತಿರು ಕೆಲವೊಂದ್ಸಲ, ಮತ್ತೆ ಶೇಂಗನ್ನು ಕೂಡ ಹಾಕ್ತೀರಿ. ಈಗ ಆದಾಯದಲ್ಲಿ ನೋಡಿದಾಗ ನಾವು ಖರ್ಚು ವೆಚ್ಚ ನೋಡಿದಾಗ ಯಾವ್ದು ಬೆಳೆ ರೈತ ಹತ್ತಿ ಒಂದು ಚೆನ್ನಾಗಿ ರೇಟ್ ಇದೆ, ಮಾರ್ಕೆಟ್ ರೇಟ್ ಇದೆ ಅಂತ ಚೆನ್ನಾಗಿದೆ ಸರ್. ಅದು ಸ್ವಲ್ಪ ಉಳಿತಾಯ ಇದೆ, 2 ವರ್ಷದಿಂದ ಉಳಿತಾಯ ಇದೆ ಸರ್. 1 ಕ್ವಿಂಟಲ್ ತಂದಿವಿ ಸರ್ ಬೀಜ, 13,000 ತಂದಿವಿ ಸರ್. ಅದು ಮಾರ್ಕೆಟ್ ಅದು ಖರ್ಚು ಕಟಾವಾಗಿ ಏನಾಗಿ ಮತ್ತೆ ಆಮೇಲೆ ಎಷ್ಟು ಉಳಿತು ಅದು ನೋಡ್ಕೋಬೇಕು ಸರ್. ಅಂದ್ರೆ ಶೇಂಗಕ್ಕೆ ರೋಗಗಳು ಹುಳುಗಳು ಸ್ಪ್ರೇ ಜಾಸ್ತಿ ಬರ್ತದೆ ಸರ್? ಈ ತಂಪು ವಾತಾವರಣ ಸರ್ ಸರ್ ಸ್ವಲ್ಪ ಮೃತ್ಯು ರೋಗ ಅದು ರೋಗ ಹುಳಗಳು ಬರಕಚ್ಚು ಸರ್. ಅದು ಗೊಬ್ಬರ ಯಾವುದು? 2 ಎಕರೆ ಮೆಕ್ಕೆಜೋಳ ಹಾಕೊಂಡಿದ್ದೀರಿ, ಮೆಕ್ಕೆಜೋಳ ನಿಮ್ ಭಾಗದಲ್ಲಿ ಹಾಕ್ತಾರ? ಹಾಕ್ಯಾರ ಸರ್ ಆ ಕಡೆ ಕೆಲವು ಕಡೆ ಆ ಕಡೆ ದಿಗ್ನೆಬಾಯಿ ಆ ಕಡೆ ಉಷ್ಗಳ ಮರಲಿನ ಹಾಕ್ಯಾರ ಸರ್ ಅವ್ರು ನೋಡಿ ನಾನು ಈ ಸಲ ಹಾಕಿನಿ ಸರ್ ಚೆನ್ನಾಗಿ ಬಂದಿದ್ದೆ ಮುಂದೆ ಮತ್ತೆ ಅದು ಇಳುವರಿ ಹೆಂಗತ್ತ ಕಟಾವ್ ಆದ್ಮೇಲೆ ಗೊತ್ತಾಗ್ಬೋದು ಸರ್ ಅಂದ್ರೆ ಮೆಕ್ಕೆಜೋಳ ಕಟಾವ್ ದನಗಳಿಗೆ ಅದು ಮೇಲೆ ಜುಟ್ಟು ಬರುತ್ತಲ್ಲ ಕಟಾವ್ ಮಾಡಿದ್ರೆ ದನಗಳಿಗೆ ಹಾಕ್ಬೋದು ಸರ್ ಬುಡಕ್ಕೆ ಕಟಾವ್ ಮಾಡಿ ಚೆನ್ನಾಗಿ ಇಲ್ಲ ಅದು ಬುಡಕ್ಕಿದೆ ಕಟ್ ಅದು ಕಟಾವ್ ಮಾಡಿ ಸುಟ್ಬಿಡ್ತಾರೆ ಸರ್ ಮೇಲೆ ಮೇಲೆ ಇದ್ದಿದ್ದು ಕಟ್ ಮಾಡಿ ಚಲೋತ್ನಾಗಿ ನೋಡ್ಕೊಂಡು ಹೊರಟಿರಿ ಸರ್ ಚೆನ್ನ ನಮ್ಮ ತಂದೆ ಮಾಡಿದ್ದು 4 ಎಕರೆ ಭೂಮಿಯಲ್ಲಿ ಸರಿ ಚೆನ್ನಾಗಿ ಮಾಡ್ಕೊಂಡು ಹೊಂಟಿದ್ವಾಗಿಲ್ಲ ಸರ್ ಅಲ್ಲಲ್ಲೇ ದುಡಿದು ಅದರಲ್ಲೇ ಮಾಡ್ಕೊಂಡು ತಿಂದು ತಿರುಗಾಡ್ದು ಹೊಂಟಿವಿ ಸರ್ ಒಟ್ಟಲ್ಲಿ 4 ಎಕರೆ ಭೂಮಿ ಒಬ್ಬ ಸಣ್ಣ ರೈತ ತನ್ನ ಕುಟುಂಬಕ್ಕೆ ಮಾಡ್ಕೊಳ್ಳೋಷ್ಟು ಆದಾಯವನ್ನ ಮಾಡ್ಕೋಬಹುದಾ ಸರ್ ಅದು ಸಣ್ಣ ರೈತ ಸರ್ ಒಂದು ಒಂದು ಒಬ್ಬ ಮಗ ಒಬ್ಬ ಮಗಳದ ಸರ್ ಅದರಲ್ಲಿ ಚಿಕ್ಕದಲ್ಲಿ ಮಾಡ್ಕೊಂಡು ಹೊಂಟಿವಿ ಸರ್ ಏನಾದ್ರು ದಿನಾಲಿ ಎಕರಲಾಡ್ಬೇಕು ಸರ್ ಅದು ದಿನಾಲಿ ಕಟಾವ್ ಮಾಡ್ಬೇಕು ಒಯ್ಬೇಕು ಸರ್ ಮಾರ್ಕೆಟ್ ಅಲ್ಲಿ ಹಾಕ್ಬೇಕು ಸರ್ ಎಲ್ಲ ಬಹಳ ತೊಂದರೆ ಇದೆ ಸರ್ ಅದು ಅಸಲಕ್ಕಂತಂದ್ರೆ ನಿಮ್ಗೆ ಇಲ್ಲಿ ಮುದುಗಲ್ ಮಾರ್ಕೆಟ್ ಸಮೀಪ ಆತದ ಈ ಕಡೆ ಮಸ್ಕಿ ಮಾರ್ಕೆಟ್ ಸಮೀಪ ಆತದ ಎರಡು ಕಡೆ ನಿಮ್ಗೆ ತರಕಾರಿ ಸಮಸ್ಯೆ ಬರಲ್ಲ ಯಾಕಂತಂದ್ರೆ ಎಲ್ಲಾ ಋತುವಿನಲ್ಲಿ ಅಥವಾ ಎಲ್ಲಾ ಕಾಲದಲ್ಲಿ ನೀವು ಏನಾದ್ರೂ ಒಂದು ಮಾರ್ಕೆಟ್ಗೆ ಒಯ್ಯಲೇಬೇಕು ಹೋಗಲಿಕ್ಕೆ ಬೆಳಗ್ಗೆ 5 ಗಂಟೆಗೆ ಹೋಗ್ಬೋದು ಸರ್ ಅಲ್ಲಿ ಮಾರ್ಕೆಟಲ್ಲಿ ಮಾರ್ಕೆಟ್ ಕಡಿಮೆ ಇದೆ ಸರ್ ರೇಟ್ ಸಿಗಲ್ಲ ಸರ್ ಅದ್ರ ಸಲುವಾಗಿ ಅದು ಮನಸ್ಸು ಮಾಡಿಲ್ಲ ಸರ್ ಅದು ಒಟ್ಟಿನಲ್ಲಿ 4 ಎಕರೆ ಭೂಮಿ ತೊಗರಿ ಹಾಕೊಂಡಿರಿ ಶೇಂಗಾ ಇದೆ ಸರ್ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಸರ್ ಮಾಡ್ಬೇಕಂದ್ರೆ ಇಲ್ಲ ಮಾಡ್ಲಾರ ನಾವು ತಿರುಗಾಡ್ಬೇಕಂದ್ರೆ ಚೆನ್ನಾಗಿರಕಲ್ಲ ಸರ್ ಅಷ್ಟೇ ಬೇರೆ ಬೇರೆ ಅಲ್ಪ ಸ್ವಲ್ಪ ಬೆಳೆಗಳನ್ನ ಹಾಕೊಂಡಿದ್ದೀರಿ 1 ಎಕರೆ 1.5 ಎಕರೆಯಲ್ಲಿ ಬೇರೆ ಬೇರೆ ಬೆಳೆ ವೈವಿಧ್ಯತೆಯನ್ನು ನಾವು ನೋಡ್ತಾ ಇದ್ದೀವಿ ಒಟ್ಟಿನಲ್ಲಿ ಯಾವುದೇ ಕೃಷಿಯನ್ನು ಮಾಡ್ಬೇಕಪ್ಪ ಅಂತಂದ್ರೂ ಕೂಡ ಲಾಭದಾಯಕವಾಗಿ ಮತ್ತೆ ಜಾಣತನದಿಂದ ಕೃಷಿಯನ್ನು ಮಾಡಿದರೆ ಖಂಡಿತ ರೈತರಿಗೆ ಲಾಭ ಕೀಟದ ನಿರ್ವಹಣೆ ಮಾಡಿರಿ ನಿಮಗೆ ಒಳ್ಳೆ ಬೆಳೆ ಬರಲಿ ಜೊತೆಗೆ ಒಳ್ಳೆ ಲಾಭ ತರಲಿ ನಿಮ್ಮ ಕೆಲವು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ತಮಗೆ ಧನ್ಯವಾದಗಳು ಸೆಟಪ್ ಅವರೇ ನಮಸ್ಕಾರ ಇದುವರೆಗೆ ರೈತ ಬಾಂಧವರೇ ಈಗ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ ಕಡಲೆ ಬೆಳೆ ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 ppm 2 ml ಪ್ರತಿ ನೂರ ಮತ್ತು ಆರೋಗ್ಯವಾಗಿ ಬೆಳೆದು ಹೆಚ್ಚು ಇಳುವರಿ ಕೊಡುತ್ತದೆ ಕಡಲೆಯಲ್ಲಿ ಬಿತ್ತಿದ 35 ರಿಂದ 40 ದಿನಗಳಲ್ಲಿ ಕುಡಿ ಚೀಡುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು ಮೈಕ್ಲೋಬಿಟಾನಿಲ್ 0.4 g ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.5 ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಿಸಬಹುದು ಇನ್ನು ಜಾನುವಾರುಗಳು ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆಯು ಕಡಿಮೆಯಾಗುವುದರಿಂದ ಪ್ರಾಣಿಗಳ ಶೆಡ್ ಅನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಸಹಜವಾಗಿ ಕಂಡುಬರುತ್ತದೆ ಈ ತಂಗಾಳಿಯಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೂವಿನ ಜೊತೆ ಸಮನಾಗಿ ಬೆರೆಸಿ ಪಶುಗಳಿಗೆ ಕುಡಿಸಬೇಕು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಪಬ್ಲಿಕ್ ಅಲ್ಲಿ ಬೇಡ ಬೇಡವೇ ಬೇಡ ಸುರಕ್ಷಿತ ಜಾಗದಲ್ಲಿ ಮಾಡಿಕೊಳ್ಳಿ ಹಾ ತಿಳಿಯಿರಿ ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ಸಮತೋಲನ ಆಹಾರ ಸಮತೋಲನ ಆರೋಗ್ಯ ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ ಕೈಕಾಲು ಸಣ್ಣ ದಪ್ಪ ಹೊಟ್ಟೆ ಮಾಂಸಖಂಡ ಸವಿಯುತ್ತಿರುವುದು ಕಳೆಗೊಂದಿದ ಕೂದಲು ನಿಶಕ್ತಿ ಓದಿನಲ್ಲಿ ನಿರಾಸಕ್ತಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ ಪರೀಕ್ಷೆ ಚಿಕಿತ್ಸೆ ಸಂಪೂರ್ಣ ಉಚಿತ ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಕಟನೆ ಬಾಂಧವರೇ ರಾಯಚೂರು ಜಿಲ್ಲೆಯಲ್ಲಿ 2022 ಸಾಲಿನ ಹಿಂಗಾರು ಹಾಗೂ ಬೇಸಿಗೆ ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಅನುಷ್ಠಾನ ಪರಿಸ್ಥಿತಿಗಳಿಂದ ಅಧಿಸೂಚಿತ ಬೆಳೆಗಳಿಗೆ ವಿಮೆ ರಕ್ಷಣೆ ನೀಡಲು ಹತ್ತಿರದ ಬ್ಯಾಂಕುಗಳು ಸಹಕಾರಿ ಸಂಘಗಳು ಹಾಗೂ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ಮ ಬೆಳೆಗಳನ್ನು ನೋಂದಾಯಿಸಿಕೊಳ್ಳಬೇಕೆಂದು ಕೋರಲಾಗಿದೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಪಡೆಯಬಹುದಾಗಿದೆ ಸದರಿ ಬೆಳೆ ವಿಮೆ ಯೋಜನೆಯಡಿ ಪಾಲ್ಗೊಳ್ಳಲು ಹಿಂಗಾರು ಹಂಗಾಮಿನ ಬೆಳೆಗಳಾದ ಜೋಳ ಮಳೆ ಆಶ್ರಿತ ಮತ್ತು ನೀರಾವರಿ ಗೋಧಿ ಮಳೆ ಆಶ್ರಿತ ಕುಸುಬೆ ಮಳೆ ಆಶ್ರಿತ ಭತ್ತ ನೀರಾವರಿ ಈ ಎಲ್ಲಾ ಬೆಳೆಗಳಿಗೆ 30 ನವೆಂಬರ್ ಮಟ್ಟದ ಬೆಳೆಗಳಾದ ಶೇಂಗಾ ನೀರಾವರಿ ಹಾಗೂ ಭತ್ತ ನೀರಾವರಿ ಬೆಳೆಗಳಿಗೆ ಬೆಳೆ ವಿಮೆ ಯೋಜನೆಯಡಿ ಪಾಲ್ಗೊಳ್ಳಲು 28 ಫೆಬ್ರವರಿ 2023 ಕೊನೆಯ ದಿನಾಂಕವಾಗಿರುತ್ತದೆ ಬೇಸಿಗೆ ಹಂಗಾಮಿನ ಹೋಬಳಿ ಮಟ್ಟದ ಬೆಳೆಗಳಾದ ಶೇಂಗಾ ನೀರಾವರಿ ಭತ್ತ ನೀರಾವರಿ ಮತ್ತು ಸೂರ್ಯಕಾಂತಿ ನೀರಾವರಿ ಬೆಳೆಗಳಿಗೆ ಈ ಬೆಳೆ ವಿಮೆ ಮಾಹಿತಿಗಾಗಿ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮತ್ತು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು ರಾಯಚೂರು ಬಾಂಧವರೇ, ಈಗ ದೇವದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮದ ಬಸವರಾಜ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿ.